ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕು ಚುಂಬಕ ಗಾಳಿ ಬೀಸುತ್ತಿ. ಇದುವರೆಗೆ ನಿತ್ಯಮೇಘ ಸಂದೇಶ ಕೇಳಿದಿರಿ. ಈಗ ಕೇಳಿ ಮಣ್ಣಿನ ಮಗ. ಬೇಸಿಗೆಯಲ್ಲಿ ಎಳ್ಳು ಬೆಳೆದು ಸಾಧನೆಗೈದಿರುವ ಜೇವರ್ಗಿ ತಾಲೂಕಿನ ಯಳವಾರ ಗ್ರಾಮದ ರೈತರಾದ ವಿಜಯಕುಮಾರ್ ಬಸವರಾಜ್ ಕಲ್ಬುರ್ಗಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಸೋಮಶೇಖರ್ ಎಸ್ ರೂಡಿ. ಮಣ್ಣಿನ ಮಗ. ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸಿ ಬೇಸಿಗೆಯಲ್ಲಿ ಎಳ್ಳು ಬೆಳೆದು ಸಾಧನೆಗೈದಿರುವ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಯಳವಾರ ಗ್ರಾಮದ ರೈತರಾದ ವಿಜಯಕುಮಾರ್ ಬಸವರಾಜ್ ಕಲಬುರಗಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಒಬ್ಬ ಸಾಧಕ ರೈತರಿದ್ದಾರೆ. ತೊಗರಿ ಮತ್ತು ಎಳ್ಳು ಬೆಳೆದು ಅವರು ಮಾದರಿಯಾಗಿದ್ದಾರೆ. ಅವರ ಕೃಷಿ ಬದುಕನ್ನು ನಾವು ಇವತ್ತು ಅರಿಯುವಂತಹ ಒಂದು ಕೆಲಸವನ್ನು ಮಾಡೋಣ. ಯಾಕಂತಂದ್ರೆ ಅವರಿಂದ ನಮಗೆ ಸಾಕಷ್ಟು ಪಾಠಗಳು ಇವತ್ತು ಸಿಗ್ತಾ ಇದ್ದಾವೆ ಅನ್ನುವಂಥ ಒಂದು ಭರವಸೆ ನಮಗದ. ಅವ್ರ ಮಾತುಗಳನ್ನು ಕೇಳಿದ್ರೆ ತಮಗೂ ಕೂಡ ಆ ಒಂದು ವಿಶ್ವಾಸ ಬರಬಹುದು ಅಂತೇಳಿ ನಾವು ಅನ್ಕೋತೀವಿ. ಸಾಕಷ್ಟು ಸಾಧನೆ ಮಾಡಿ ಸಾಕಷ್ಟು ಪ್ರಯೋಗಗಳನ್ನು ಮಾಡಿ ಅವರು ಇವತ್ತು ಸುಮಾರು 20 ವರ್ಷಗಳಿಂದ ಅವರು ಕೃಷಿಯೊಳಗೆ ತೊಡಕೊಂಡಿದ್ದಾರೆ. ಅವರ ಮುಖಾಂತರನೇ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಕೇಳೋಣ. ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ಜೇವರ್ಗಿ ತಾಲೂಕು ಯಾಳವಾರ ಗ್ರಾಮದ ವಿಜಯಕುಮಾರ್ ಬಸವರಾಜ್ ಕಲಬುರಗಿಯವರಿದ್ದಾರೆ. ವಿಜಯಕುಮಾರ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ತಾವು ಹೆಚ್ಚು ಕಡಿಮೆ ಒಂದು 2 ದಶಕಗಳಿಂದ ಕೃಷಿಯೊಳಗೆ ತೊಡಕೊಂಡಿದ್ದೀರಿ. ಸಾಕಷ್ಟು ಕೃಷಿ ಬದುಕನ್ನು ಕಂಡಂತವ್ರು ನೀವು. ಹೌದು ಸರ್. ಅನೇಕ ಏರಿಳಿತಗಳನ್ನು ಕಂಡಂತವ್ರು. ಹೌದು ಸರ್. ಮೊದಲು ಅಂದ್ರೆ ಶುರು ಮಾಡಿದಂತಹ ಒಂದು ಸಂದರ್ಭದೊಳಗೆ ಯಾವ ರೀತಿಯಾದಂತಹ ಒಂದು ಕೃಷಿ ಪದ್ಧತಿಯನ್ನ ತಾವು ಅಳವಡಿಸಿಕೊಂಡಿದ್ದೀರಿ, ಅದರ ನಂತರ ಏನೇನು ಬದಲಾವಣೆಗಳಾದವು, ಮತ್ತೆ ಇವತ್ತ ಏನು ನಾವು ನೋಡ್ತಾ ಇದ್ದೀವಿ, ಎಳ್ಳು ಮತ್ತು ತೊಗರಿ ಇವೆರಡೂ ಬೆಳೆದು ತಾವು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದೀರಿ. ಹೌದು ಸರ್. ಇದು ಹೆಂಗ್ ಸಾಧ್ಯ ಆಯ್ತು, ಮತ್ತೆ ಇದರ ಪಾಠಗಳು ಏನು ನಮ್ಮ ರೈತರು ಕಲಿಯುವಂತದ್ದು? ಸರ್, ನಾನು 17-18 ವರ್ಷದಿಂದ ಒಕ್ಕಲ್ತನ ನೋಡ್ಕೊಂಡ್ ಬಂದೀನಿ ಸರ್. ನಮ್ ತಂದೆಯವ್ರು ಮಾಡ್ತಾರೆ ಎಲ್ಲ ಒಕ್ಕಲ್ತನ, ಮಾಡ್ಕೊಂತೆ ನಾನ್ ಬಂದೀನಿ ಸರ್. ಒಕ್ಕಲ್ತನ ಬಂದು ಅವಾಗೆಲ್ಲ ಮಷಿನರಿ ಅವೆಲ್ಲ ಅಂತ ವ್ಯವಸ್ಥೆ ಇದ್ದಿಲ್ಲ ಸರ್. ನಾ ಬಂದ್ಮೇಲೆ ತೊಗರಿ ಗಿಗ್ರಿ ಮಾಡ್ಕೊಂತ ಹೋದೇವ್ರಿ ಸರ್. ನಾವೆಲ್ಲ ನಮ್ ಹೊಲದಾಗ ಕೆನಲ್ ಹೋಗ್ಯ ಸರ್, UKP ಕೆನಲ್ ಹೋಗ್ಯದ, ಕೃಷ್ಣ ಭಾಗ್ಯ ಜಲ ನಿಗಮ. 100 ಎಕರೆ ಅದ ಸರ್ ಅದು. ಹೊಲ ಎಲ್ಲ ವರ್ಷ ವರ್ಷ ಲೆವೆಲ್ ಮಾಡ್ಕೊಂತು ಹತ್ತಿ ಮೆಣಸಿನಕಾಯಿ ತೊಗರಿ ಇವೆಲ್ಲ ಮಾಡ್ಕೊಂತ ಬಂದಿನಿ ಸರ್. ಅದೆಲ್ಲ ಚಲೋನೇ ಆಯ್ತು ಸರ್. ಒಕ್ಕಲ್ತನ ವರ್ಷದ ವರ್ಷ ನಮ್ ಕಲ್ಸ್ಕೊಂತ ಹೊಂತಾರೆ, ಎಲ್ಲ ಡೆವಲಪ್ ಆಕೋತಿ ಬಂದೇವು. ಮುಂದ ಏನಾದ್ರಲ್ಲ ಸರ್, ಸ್ವಲ್ಪ ದಿನ ಹೋದ್ಮೇಲೆ ಡಿಸೆಂಬರ್ ಜನವರಿದಾಗ ನಮ್ಮೆಲ್ಲ ಹಾರ್ವೆಸ್ಟ್ ಆತವ್ರಿ ಸರ್. ಹೆಚ್ಚು ಕಮ್ಮ ಹತ್ತಿ ಗಿತ್ತಿ ಎಲ್ಲ ಮುಗಿತಾವ. ಮುಗಿದ್ಮೇಲೆ ನಾವು ಖಾಲಿನೇ ಕೂಡ್ತಿದ್ದೇವೆ ಸರ್. ಅದಾದ್ಮ್ಯಾಗ ಏನದ, ಎಲ್ಲ ಹೊಲ ಸ್ವಚ್ಛ ಮಾಡೋದು ಅಷ್ಟೇ ಬಿಟ್ಟು ಬಿಡ್ತಿದ್ದೆವು. ನನಗೆ ಹೊಸವ್ ಏನಾರೇ ಮಾಡ್ಬೇಕನ್ನೋದ್ ಮೊದಲಿನಿಂದ ಆಸಕ್ತಿ ಬಹಳ ಇತ್ತು. ನನಗೆ ಬೀದರ್ KVK ನಿಂದ ಡಾಕ್ಟರ್ ಜಾಧವ್ ಸರ್ ಅಂತ ಪರಿಚಯ ಆದ್ರಿ ಸರ್. ಪರಿಚಯ ಆಗಿ ಹೊಸ ತಳಿ ಬಂದದ, ಹಿಂಗ್ ಬ್ಯಾಸಿಗೆ ಹೇಳದದು, ನೀವು ಮಾಡ್ರಿ ಬ್ಯಾಸಿಗೆ ಮಾಡ್ರಿ, ಜನವರಿದಾಗ ಮಾಡಬಹುದು, ಡಿಸೆಂಬರ್ ಹಿಡಿದು ಫೆಬ್ರವರಿ ಎಂಡ್ ತಕ ಮಾಡಬಹುದು ಅಂದ್ರು. ಆ ಟೈಮ್ನಾಗ ನನ್ ಮೆಣಸಿನಕಾಯಿ ಎಲ್ಲ ದುಡ್ಡು ಲಾಸ್ ಆಗಿತ್ತು ಸರ್, ಆ ವರ್ಷ 2022 ಸರ್. ಸರ್ ನನಗೇನ್ ಮಾಡಿದ್ರು, 1 ಎಕರೆ 7 ಬೀಜ ತಂದು ಕೊಟ್ರಿ ಸರ್, ಶ್ವೇತಾ ಅಂತ ಹೇಳಿ ಸರ್. ಅದು ಬೀಜ ತಂದು ನಾ ಎಲ್ಲ ಹತ್ತಿ ಹೊಲ ತೆಗೆದು 7 ಬಿತ್ತೀನಿ ಸರ್. ಬಿತ್ತಿ ಸರ್ ಹೆಂಗ್ ಹೇಳ್ತಾರ ಹಂಗೆಲ್ಲ ಮಾಡ್ಕೊಂತ ಹೋದೇನ್ರಿ. ಮಾಡಿದ ತಕ್ಷಣ ಸರ್ ಅದು ಚಲೋನೆ ಹಾಕೊಂಡ್ ಬಂತ್ರಿ. ಅದು ಖರ್ಚು ಕಮ್ಮಿ ಸರ್, ಅಂತ ಖರ್ಚೇನಿಲ್ಲ. 8 ಎಕರೆ 42 ಕ್ವಿಂಟಲ್ ಆಯ್ತು ಸರ್. ಅದು ದೊಡ್ಡ ಬೆಳಸ ಆಯ್ತು ಸರ್. ದೊಡ್ಡ ಬೆಳಸ ಆದ್ರಪ್ಲೇ ಅದು ಸರ್, ಈಗ ನೋಡ್ರಿ ಎಲ್ಲ ಆಳುಗಳು ಭಯಂಕರ ಖರ್ಚು ಅದ ಸರ್. ಈಗ ಹತ್ತಿ ಕಮರ್ಷಿಯಲ್ ರೀ, ಮೆಣಸಿನಕಾಯಿ ಅವೆಲ್ಲ ದೊಡ್ಡ ಖರ್ಚು ಸರ್. ಅದಕ್ಕ ಆದಾಯ ಹೆಚ್ಚು ಸಿಗ್ಲತ್ತ ಸರ್. ಇದ್ರಾಗ ನಮ್ಗೆ ಈ 3 ವರ್ಷದಿಂದ ಅದೇ ಮಾಡ್ಕೊಂತ ಬಂದೇನ್ರಿ. ಬೀಜ ಗೊತ್ತಾಯ್ತ್ರಿ, ಎಲ್ಲ ಬೆಳೆದಿದ್ ಗೊತ್ತಾಗತ್ತು. ಆಫೀಸಲ್ಲಿ ಎಲ್ಲ ಸರ್ಗಳು ಎಲ್ಲ ಗೊತ್ತಾಯ್ತು ಸರ್. KVK ಗೊತ್ತಾಯ್ತು. ಹಿಂಗ ರಂಗು ಕಸ್ತೂರಿ ಯೂಟ್ಯೂಬ್ ಚಾನಲ್ ಅವ್ರು ಬಂದು ಒಂದಿನ ನನಗೆಲ್ಲ ಇದು ಮಾಡಿದ್ರು ಸರ್. ಆ ರಂಗುಕಸ್ತೂರಿ ಚನಾಲ್ ಮುಖಾಂತರ ಹೋಗಿದ್ರ ಸರ್, ಇವತ್ತಿನಲ್ಲಿ 8,500 ಎಕರೆ ಕೇಳ್ಕೊಟ್ಟಿನಿ ಸರ್. ಅದ್ಭುತ. 8,500 ಎಕರೆ ಬೀಜ ಕೊಟ್ಟಿನಿ ಸರ್. ಕರ್ನಾಟಕ ಎಲ್ಲೇ ಉಳಿದ್ರಿ ಸರ್, ಎಲ್ಲಾ ಜಿಲ್ಲಾದಾಗ ಕೊಟ್ಟಿನಿ ಸರ್. ಅದ್ರ ನಿಂತ ದೊಡ್ಡ ಹೆಸರಾಯ್ತು ಸರ್. ಹೋದ ವರ್ಷ 5 ವರ್ಷನೂ ಬೆಳೆದಿನಿ ಸರ್. ಎಕರೆಕ್ ಐದು ಕ್ವಿಂಟಲ್ ಐದೂವರೆ ಕ್ವಿಂಟಲ್ ತಕ ಬಂದ ಸರ್ ನನಗೆ. ಆಮೇಲೆ ಕೊಟ್ಟಿ ರೈತರಿಗೂ ಏನಾಗಿದೆ ಸರ್, ಅವ್ರನ್ನು ಬೆಳೆದಾರ್ರಿ. ಬಿತ್ತದ ಹಿಡಿದು ಹಾರ್ವೆಸ್ಟ್ ತಕ ಅವರಿಗೆಲ್ಲ ನಾ ಹೇಳ್ಕೊಂತೆ. ಆಮೇಲೆ ಮಾರ್ಕೆಟ್ ತಕನು ಅವರಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟೇನಿ. ಅದೊಂಥರ ನಮಗೂ ಖುಷಿ ಅಲ್ಲ ಸರ್, ಎಲ್ಲಾ ಬೆಳೆದಾರ ಸರ್ ರೈತರು. ಅಂದ್ರೆ ಸಾಕಷ್ಟು ಬದಲಾವಣೆ ಎಳ್ಳಿನಿಂದ ಎಳ್ಳಿಂದ ಆಯ್ತು ಸರ್. ಬದಲಾವಣೆ ಸರ್, ಈಗ ನಾವು ನೋಡ್ರಿ ಇವೆಲ್ಲ ಅಂತವಿಂತವ್ ಮಾಡಬಾರ್ದು ಸರ್. ನಾವು ಖರ್ಚಾಗಂತ ಮಾಡ್ಕೊಂತ ಹೋದ್ರೆ ಈಗ ಎಲ್ಲ ಲೇಬರ್ ಕೊಟ್ಟಂಗ, ಆಮೇಲೆ ಕೆಮಿಕಲ್ ಕ, ಆಮೇಲೆ ಫರ್ಟಿಲೈಸರ್ ಕ, ಅವಕ್ಕೆ ಕೊಟ್ಟಂಗ ಆಗುತ್ತೆ ಸರ್. ನನಗೆ ತಿಳಿದಿದ್ದು ತೊಗರಿ ಹಾಕ್ಬೇಕು ಸರ್. ಮುಂಗಾರಿ ಮಾಲ್ ಜನವರಿ ತಕ ಬರಂತ ಮಾಲ್ ಏನೇ ಒಂದು ಹಾಕೊಂಡು ಇದು ಎಳ್ಳು ಹಾಕೊಂಡ್ರ ಡಬಲ್ ಆತಲ್ ಸರ್. ಮತ್ತ ಇದು 3 ತಿಂಗಳು ಬೆಳಿ ಸರ್. ಮತ್ ನಮ್ ಮುಂದ್ ಹಾರ್ವೆಸ್ಟ್ ಮಾಡಿ ಹೊಲ ರೆಡಿ ಮಾಡಿ ಮುಂದ್ ಜೂನ್ಕನು ರೆಡಿ ಆಗ್ತದೆ ಸರ್. ಇದೆಲ್ಲ ಹೆಸರಿಗೆ ಬಂದ್ಗಳೇ ನಮ್ಗ ಡಾಕ್ಟರ್ ರಾಜೀವ್ ತೆಗ್ಗಳ ಸರ್, ಕೃಷಿ ವಿಜ್ಞಾನ ಕೇಂದ್ರ ನಮ್ ಕಲಬುರಗಿ ಅವ್ರ ಸರ್. ನನಗೆ ತೊಗರಿ GRG 152 ಬೀಜ ನೀವು ಫೌಂಡೇಶನ್ ಸೀಡ್ಸ್ ಮಾಡ್ರಿ, ಗದ್ದೆ ಒಡಗಿ ಕೆವಿಕೆ ಅದಲ್ ಸರ್ ನಮ್ ಜೋಳ ತಾಲೂಕ. ಅವರಿಗೆ ಸೈಂಟಿಸ್ಟ್ ಹೇಳದ್ರಿ, ಇವ್ರಿಗೆ ಕೊಡ್ರಿ ಒಳ್ಳೆ ರೈತರ ಅಂತ ಹೇಳಿ ನಾನು ಫೌಂಡೇಶನ್ ಸೀಡ್ಸ್ ಅಂತ ಕೊಟ್ರಿ ಸರ್. ನಾ ಸೂರ್ಯನ ವರ್ಷ ಮಾಡೀನಿ ಸರ್, 20 ಎಕರೆ ಮಾಡಿದ್ದೀನಿ ಸರ್. 2022 ಎಲ್ಲ ನೆಟೆ ರೋಗ ಗೊಡ್ ರೋಗ ಬಂತು ನೋಡಿ ಸರ್. ಅದಕ್ಕೆ ಅದು ಬಂದಿದ್ಕ ಏನಾಯ್ತು ಸರ್, ನನಗ ಸರ್ ಆಕ್ಚುಲಿ ಬರಲ್ಲ ಅದಕ್ಕೂ ನೆಟೆ ರೋಗ ಗೊಡ್ ರೋಗ ಅಂತೂ ಬರಲ್ಲ. ಆದ್ರೂ ನೀವು ಅದಕ್ಕೆ ಡ್ರಂಚಿಂಗ್ ಮಾಡ್ರಿ, ಹೆಂಗ್ಮೇಲೆ ಬಡ್ಡಿಗೆ ಸ್ಪ್ರೇ ಮಾಡ್ರಿ ಕೆಲವೊಂದು ಹೇಳಿದ್ರಿ ಸರ್. ಅವೆಲ್ಲ ಮಾಡಿದ್ರಿ ಸರ್, ಒಂದೇ ಒಂದು ಗಿಡ ನಂದು ನೆಟೆ ರೋಗ ಬರಲಿಲ್ಲ. ನನ್ನ ಹೊಲದಾಗೆ ಕ್ಷೇತ್ರೋತ್ಸವ ಮಾಡಿದ್ರಿ, ಬೆಂಗಳೂರು ನಿಂತ ವಿಜ್ಞಾನಿಗಳು ಬಂದ್ರಿ, ಚಂದ್ರೇಗೌಡರು, ದೊಡ್ಡ ಕಾರ್ಯಕ್ರಮ ಆಯ್ತು ಸರ್. ಅದ್ರ ನಿಂತ ಎಲ್ಲಾ ಕಡೆಗೆ ಹರಡ್ತು ಸರ್. ಅದನ್ನು ರಂಗುಕಸ್ತೂರಿ ಚಾನಲ್ ನಿಂತ ಎಲ್ಲಾ ಕಡೆಗೆ ಹೋಯ್ತು ಸರ್. ತೊಗರಿದನು ಹಿಂಗ್ ತೊಗರಿದ್ ಹೋಗಿ ಈಗ ಎಳ್ಳಿನ ರೈತರೆಲ್ಲ ತೊಗರಿದವ್ರು ನನಗೆ ಫೋನ್ ಮಾಡಕ್ ಶುರು ಮಾಡಿದ್ರು ಸರ್. ಮತ್ತೆ ಕಾಂಟ್ಯಾಕ್ಟ್ ಇತ್ತಲ್ರಿ ಸರ್ ತೊಗರಿ ಬಗ್ಗೆ. ನನಗೆ ತಿಳಿದಿದೆಲ್ಲ ರೈತರಿಗೆ ಎಳ್ಳಿನ ಮುಖಾಂತರ ನಿಮಗೆ ವಿಶ್ವಾಸ ಒಂದು ಬಲ್ತ್ ಬಿಟ್ಟಿದ್ದೆ ಬಲ್ತ್ ಆಗಿದೆ ಸರ್. ಅದರ ಪುಣ್ಯ ಸರ್ ನಮಗೆ. ಆಮೇಲೆ ಸೈಂಟಿಸ್ಟ್ ಮುಖಾಂತರ ಹೋಗಿರ್ ಏನು ಆಗ್ತದ ಅನ್ನೋದು ನನಗೆ ಇವತ್ತ ಅನುಭವ ಆಗಿದೆ ಸರ್. ಬಹಳ ಒಳ್ಳೆ. ನಾವು ಎಲ್ಲೇ ಒಂದು ಮೂಲೆಯಾಗಿದ್ದೇವೆ ಸರ್. ಈಗ ಸೈಂಟಿಸ್ಟ್ ಭೇಟಿ ಆದೇವಂತೆ ಒಂದು ಎಳ್ಳಾಯ್ತು, ಎಳ್ಳಿನ ತೊಗರಿ ಆಯ್ತು. ನಾ ಇವತ್ ಬಂದ್ ಕೇಳ್ಕೊಂತ ಹೋದ್ರೆ ಒಂದು ಹೊಸ ಸಿಗ್ತಾವಲ್ಲ ಸರ್, ಹೊಸ ಅನುಭವ ಆಗ್ತದ. ಹಿಂದ ಆಫೀಸರ್ ಇದ್ರಂದ್ರ ಏನು ಮಾಡಬಹುದಂತ ಒಂದು ಲೆಕ್ಕ ಸರ್ ನಂದು. ಅಡ್ಡಿಲ್ಲ ಅಂದ್ರ ನೀವು ತೊಗರಿ ಮತ್ತ ಎಳ್ಳು ಎರಡು ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಿಸಿದ್ವು. ಪೂರಾ ಬದಲಾವಣೆ. ಈಗ ಯಾವಾಗ ಇದು ಎಳ್ಳು ಶುರು ಮಾಡಿದ್ರಿ ಅದಕ್ಕಿಂತ ಮೊದಲ ಅಂದ್ರೆ ನೀವು ಕೃಷಿ ಶುರು ಆದಂತಹ ಸಂದರ್ಭದೊಳಗೆ ಎಳ್ಳಿನ ಬಗ್ಗೆ ನಿಮಗೆ ಅದು ಏನು ಇರಲಿಲ್ಲ? ಗೊತ್ತಿರ್ಲಿಲ್ಲ ಸರ್, ಗೊತ್ತಿರಲಿಲ್ಲ. ನನಗೆ ಗೊತ್ತಿಲ್ಲ. ನಮ್ ತಂದೆಯವ್ರು ಬೆಳಿತಿರಂತ ಸರ್, ಅದು ಮುಂಗಾರಿ ಎಳ್ಳು ಅಂತ ಹೇಳಿ ಬೆಳಿತೀರಿ ಸರ್. ಅದು ನಮಗೆ ಅನುಭವ ಇಲ್ಲ ಸರ್, ನಾವು ಹಾಕಿದಿಲ್ಲ ಸರ್. ಈಗೆಲ್ಲ ಬ್ಯಾಸಗಿ ತಂದು ನಾ ಹಾಕದ್ಮೇಲೆ ಬಹಳ ಮಂದಿ ಎಳ್ಳಿಂದ ಮುಣಿಗೆ ಹೋಗ್ಯದ. ಅದು ಎಳ್ಳನ ಟೈಮ್ ಇಲ್ಲ, ಯಾರಿಗ ಗೊತ್ತಿಲ್ಲ, ನೀವೆಲ್ಲ ಮಾಡ್ಲಾಗತ್ತೀರಿ ಆಗ್ತದ ಇಲ್ಲ ಅಂತ ಹಿಂಗೆಲ್ಲ ಕೇಳಿದ್ರಿ ಸರ್. ಎಲ್ಲ ನೋಡಮ್ಮಪ್ಪ ಮಾಡೋದದ, ದೇವ್ರ ಮ್ಯಾಗ ಬಾರ್ ಹಾಕ್ಯದ, ಭೂಮಿ ಮಾಡೋದದ ಅಂತ ಹೇಳಿ ಸರ್ ಮುಖಾಂತರ ಎಲ್ಲ ಮಾಡ್ದೇನೆ ಸರ್. ನನಗೆ ಒಳ್ಳೇದೇ ಆಗಿದೆ ಸರ್, ಚಲೋ ಬೆಳೆಸಾಗ್ಯದ. ಈಗ ಮತ್ತ ಎಳವಾರ್ ಎಳ್ಳ ಅಂತ ಒಂದು ಗ್ರೂಪೇ ಮಾಡೀನಿ ಸರ್. ದೊಡ್ಡದಾದೊಂದು ಹೆಸರಾಗ್ಯದ್ರಿ. ಏನ್ ದೇವರ ಆಶೀರ್ವಾದ, ಎಲ್ಲ ವಿಜ್ಞಾನಿಗಳ ಆಶೀರ್ವಾದ, ನಾ ಮಾಡಿದ ಫಲಾನು ನನಗೆ ಚಲೋ ಆಗ್ಯದ ಸರ್. ಈಗ ಎಳ್ಳು ಬೆಳಿಬೇಕಂತ ಸಂದರ್ಭದೊಳಗೆ ಇದು ನೋಡ್ರಿ, ತಾವು PUC ತನ ಓದಿದ್ರಿ. ಹೌದು ಸರ್, ಅಷ್ಟೇ. ಮುಂದ ಕಲೀಲಿಲ್ಲ, ಕಲೀಲಿ, ಕೃಷಿಗೆ ಬಂದ್ರಿ. ಅದ್ರ ನಂತರ ತಮ್ಮ ಇಚ್ಛೆ ಏನಿತ್ತು, ಇಲ್ಲ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಹೇಳಿ. ಹೌದು ಸರ್, ಕೃಷಿ ಒಳಗೆ ಏನಾದ್ರೂ ಬದಲಾವಣೆ ತರಬೇಕು, ನಮಗ್ ನಾವು ಮೊದಲು ಒಳ್ಳೇದು ಮಾಡ್ಕೊಳ್ಬೇಕು. ಅದರ ನಂತರ ಉಳಿದವರಿಗೆ ಅದು ಗೊತ್ತೇ ಆಗುತ್ತೆ, ಆಟೋಮೆಟಿಕ್ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಆದಂತಹದ್ದು ನಾವು ನೋಡ್ತಾ ಇದೀವಿ. ಈಗ ಎಳ್ಳು ಒಂದು ವಿಶಿಷ್ಟವಾಗಿ ಬೆಳಿಬೇಕು ಅಂತಂದ್ರ ವಿಜ್ಞಾನಿಗಳ ಸಹಕಾರ ನಿಮಗೆ ಸಿಕ್ತು, ಅವರ ಮಾರ್ಗದರ್ಶನ ಸಿಕ್ತು. ಯಾವ ರೀತಿ ನೀವು ಅದನ್ನ ಬೆಳೆದ್ರಿ, ಯಾವ ರೀತಿ ಹೆಚ್ಚು ಇಳುವರಿ ಬರೋದಕ್ಕೆ ಸಾಧ್ಯ ಆಯ್ತು? ಅವ್ರ ಸೈಂಟಿಸ್ಟ್ ಏನ್ ಹೇಳಿದ್ರಿ ಸರ್, ಅದು ಬ್ಯಾಸಿಗೆದ ಒಂದು 3 ಅಥವಾ 4 ನೀರು ಬಿತ್ತರಿ, ಆಮೇಲೆ ಡಿಸೆಂಬರ್ ಹಿಡಿದು ಫೆಬ್ರವರಿ ಲಾಸ್ಟ್ ತಕನೆ ಬಿತ್ತರಿ ಅಂತ ಹೇಳಿದ್ರಿ ಸರ್. ಅವರು ಇದ್ರ ಮ್ಯಾಗೆ ಮಾಡದಿನಿ ಸರ್. ಕೆಲವೊಂದು ಅದಕ್ಕೂ ವೈರಸ್ ಅಂತ ಫಂಗಿಸೈಡ್ ಏನಾರು ಬರ್ತಿರ್ತಾವ ಸರ್, ಅವೆಲ್ಲ ಔಷಧ ಅವ್ರಿಗೆ ಕೇಳಿ ಎಲ್ಲ ಮಾಡಿದೀನಿ ಸರ್. ನಾ ಮಾಡಿದ ಒಂದ್ ವರ್ಷ ಏನ್ ಅನ್ನೋದು ಅನುಭವ ಆಯ್ತು. ನೆಕ್ಸ್ಟ್ ಇಯರ್ ನಾ ಏನ್ ಬೀಜ ಕೊಟ್ಟಿನಿ ಸರ್ ಕರ್ನಾಟಕ ತುಂಬಾ, ಅದು ಏನ್ ಮಾಡೀನಿ ಅನ್ನೋದು ನನಗೂ ಗೊತ್ತಾಯ್ತು ಸರ್, ಇದು ಈಗ ಮಾಡ್ರಿ ಹಿಂಗ ಆಗ್ತದೆ ಅಂತ. ಆಮೇಲೆ ಅದಕ್ಕೆ ಫರ್ಟಿಲೈಸರ್ ಬೇಕಾಗಲ್ಲ ಸರ್, ಒಂದು ಸಲ್ಫರ್ ಬೇಕಾಗ್ತದೆ, ಇಷ್ಟು ಯೂರಿಯಾ ಬೇಕು ಸರ್. ಅದಕ್ಕೆ ಬಿಟ್ಟು ಮತ್ತೇನು ಅಂತಲ್ಲ ಸರ್. ಒಂದ್ ವರ್ಷ ಹೋಗಿ ಈಗ 2ನೇ ವರ್ಷನಾಗ ಫುಲ್ ಎಲ್ಲಾ ರೈತರು ಅದಕ್ಕೆ ಬರ್ಲತ್ತಾರ ಸರ್. ಎಳ್ಳೆ ಬೆಳಿತಾರೆ, ಎಳ್ಳೆ ಬೆಳಿಲತ್ತಾರ, ಆದಾಯ ಹೆಚ್ಚಾಗತ್ತಲ್ಲ ಸರ್. ಅದಕ್ಕೆ ಹಿಂಗಾಗಿ ರೈತರು ಅದಕ್ಕೆ ಬರ್ಲತ್ತಾರೆ. ನನಗ ಅದ್ರ ನಿಂತ ಆಗಿದ್ದಂದ್ರೆ ಏನ್ ಹೆಚ್ಚಿಂದ್ರೆ ಎಳ್ಳಿಗಿದ್ದ ರೈತರು ಎಲ್ಲರೂ ತೊಗರಿಗೆ ಬಂದ್ರೆ ಸರ್. ಈಗ ತೊಗರಿ ತಗೊಂಡು ಈಗ ನೆಟೆರೋಗ ಹೋಗ್ಲಾರ್ದಂತದೆಲ್ಲ ನನಗ್ ಮಾಹಿತಿ ಕೇಳ್ತಾರೆ. ನಾ ಸರಿ ಕೇಳಿ ನನಗೆ ಗೊತ್ತಿರ್ಲಾರ ಸರ್ ಕೂಡ ಮಾತಾಡಿ ಅವ್ರಿಗೆ ಹೇಳ್ತೀನಿ. ಹಿಂಗಾಗಿ ಅದೊಂದು ದೊಡ್ಡ ಅನುಭವ ಆಗ್ಯದ ನೋಡಿ ಸರ್. ಈಗ ಎಳ್ಳಿನ ಒಂದು ಮಾರಾಟ ಮಾಡಬೇಕು ಅಥವಾ ಬೀಜಗಳನ್ನು ಕೊಡಬೇಕು ಅಂತಂದಾಗ ಮೊದಲಿಗೆ ಹೆಂಗ್ ನೀವು ಕೃಷಿ ವಿಜ್ಞಾನ ಕೇಂದ್ರದ ಮುಖಾಂತರನೇ ಕೊಟ್ಟರು ಅಥವಾ ನಿಮ್ಗೆ ಗೊತ್ತಿದ್ದಂತಹ ರೈತರಿಗೆ ತಾವು ಕೊಟ್ಟು? ಇದು ಯೂಟ್ಯೂಬ್ ಚಾನಲ್ ಮುಖಾಂತರ ಗೊತ್ತಾಯ್ತು ಸರ್. ಫೋನ್ ಮಾಡ್ಲಿಕ್ಕತ್ರು ನಮ್ಮೆಲ್ಲ ಸುತ್ತಮುತ್ತ ಹಳ್ಳಿ ರೈತರಿಗೆ ನಾ ಮೊದಲು ಕೊಟ್ಟು ನೋಡಿನಿ ಸರ್. ನಮ್ ಬೇಕಾದ ರೈತರಿಗೆ ಕೊಟ್ಟು ನೋಡಿದ್ ನೋಡ್ ಸರ್ ನಾ ಕೊಟ್ಟಿನಿ. ನನ್ನಂಗ ಆಗ್ಬೇಕಲ್ಲ, ಮತ್ತೆ ನನ್ನಂಗಾಗಿ ಖರಾಬ್ ಆಯ್ತು, ನನ್ನ ಹೆಸರನು ಖರಾಬ, ಅವ್ರದ್ನು ಎಲ್ಲಾ ಲಾಸ್ ಆಗ್ತದಲ್ಲ ಸರ್. ಸ್ವಲ್ಪ ಕೊಟ್ಟು ನೋಡಿ ಎಲ್ಲ ಅವ್ರದ್ದು ಚಲೋ ಆಗಾದ್ರೆ ನೋಡಿ ಎಲ್ಲ ರೈತರಿಗೆ ಕೊಟ್ಟಿನಿ ಸರ್. ಈಗ ನೋಡ್ರಿ ನಂದು ತಮಿಳ್ನಾಡಕ್ ಹೋಗ್ಯಾದ್ರಿ, ಮಹಾರಾಷ್ಟ್ರಕ್ ಹೋಗ್ಯಾದ್ರಿ ಸರ್, ತೆಲಂಗಾಣಕ್ ಹೋಗ್ಯಾದ್ರಿ, ಅಲ್ಲಿ ಚಲೋನೆ ಬೆಳೆದ್ರಿ ಸರ್. ಅಂದ್ರೆ ಏನು ರೈತರು ನಿಮಗೆ ರಿಕ್ವೆಸ್ಟ್ ಮಾಡ್ತಾರ, ವಿನಂತಿ ಮಾಡ್ತಾರ, ನಮಗ್ ಕಳಿಸಿಕೊಡ್ರಿ ಅಂತ ಹೇಳಿ? ಹಾ ಸರ್, ಫೋನ್ ನೇರವಾಗಿ ಫೋನ್ ಮಾಡ್ತಾರೆ ಸರ್. ಫೋನ್ ಮಾಡ್ತಾರ, ಮಾಡಿ ಅದ್ರ ಮದ್ಗ ಮಾಹಿತಿ ನೋಡ್ತಾರೆ ಸರ್. ಯೂಟ್ಯೂಬ್ ಚಾನಲ್ದಾಗ ನೋಡಿ ನಮ್ದೆಲ್ಲ ಮಾಹಿತಿ ಕೇಳ್ತಾರೆ ಸರ್. ಹಂತವಾಗಿ ನಾ ಈ ಟೈಪ್ ಇದ್ರೆ ಮಾಡ್ರಿ, ನೀರಾವರಿ ಇದ್ರ ಮಾಡ್ರಿ, ಇಲ್ಲಾಂದ್ರೆ ಮಾಡಬೇಡ ಅಂತ ಹೇಳ್ತೀನಿ. ಇನ್ನೊಂದ್ ಸರ್, ಒಣ ಬೇಸಾಯ ಇದ್ದವರು ಕೇಳಕತ್ತರ ಸರ್. ಈಗ ನೀವು ನೀರಾವರಿ ಇದ್ದವ್ರಿಗೆ ಕೊಡ್ಲಾಗತ್ರಿ, ಒಣ ಬೇಸಾಯ ಅವ್ರು ಹೆಂಗ್ ಮಾಡ್ಬೇಕು ಅಂತ ಕೇಳಿದ್ರಿ ಸರ್. ನಾ ಸರಿ ಕೇಳಾರ್ದೆ ಏನ್ ಮಾಡಿದ್ರಿ, ನನ್ ಬೀಜಾನೆ ಉಳಿದ್ವಲ್ರಿ, ಆಗಸ್ಟ್ ಲಾಸ್ಟ್ ವೀಕ್ ಹಿಡಿದು ಪ್ರತಿ ಒಂದ್ ತಿಂಗಳು ಡಿಸೆಂಬರ್ ಜನವರಿ ಬರತ್ತಾಗ ಒಂದೊಂದೊಂದೊಂದ್ ಎಕರೆ ಮಾಡಿ ನೋಡಿನಿ ಸರ್. ನಾ ಅನುಭವ ಆದ್ಮೇಲೆ ಮುಂದ್ ರೈತರಿಗೆ ಕೊಡ್ಬೇಕು, ಮೊದ್ಲು ನಮಗ ವಿಶ್ವಾಸ ಬರ್ಬೇಕು ಪದ್ಧತಿ ಮೇಲೆ. ಹಾ ಸರ್, ಏನೋ ನಾ ಒಂದ್ ಮೂಲೆಯಾಗಿದ್ದೆ ಸರ್, ನಮ್ದ ಕರ್ನಾಟಕ ತುಂಬಾ ಹೆಸರು ಬಂದ, ಮತ್ತ ಅದ್ರ ನಿಂತ ಹೆಸರು ಖರಾಬ್ ಆಗ್ಬಾರ್ದು, ಮಿಸ್ಗೈಡ್ ಮಾಡಬಾರ್ದು ಅಂತ ಹೇಳಿ ಬ್ಯಾಸಗಿ ಯಾಕ ನೋಡಮ್ಮಂತ ಆಗಸ್ಟ್ ಲಾಸ್ಟ್ ವೀಕ್ ಹಿಡಿದು ಹಾಕೊಂತ ನೋಡಿದೀನಿ ಸರ್. ಅದ್ ಬೆಸ್ಟ್ ಸೂಕ್ತ ಅಂದ್ರೆ ಡಿಸೆಂಬರ್ ದಾಗ್ನು ಅದು ಸರ್, ನೀರ್ ಇರ್ಲಾರ್ದ ಯಾವಾಗ ಸ್ವಲ್ಪ ಸ್ವಲ್ಪ ಮಳಿ ಇರ್ತ ನೋಡ್ರಿ ಸರ್, ಹಿಂಗಾರಿ ಮಳಿ ಮ್ಯಾಗ್ನು ಬೆಳೆದ್ರಿ. ಹಿಂಗಾಗಿ ಅದನ್ನು ಆದಾಯ್ತು ಅಂದ್ರಿ ಸರ್, ಹೊಸ ಪ್ರಯೋಗ ಮಾಡಿನಿ. ಆಮೇಲೆ ಎಳ್ಳನು ಕೈಲೆ ಬೀಜ ಊರಿನೂ ನೋಡಿನಿ ಸರ್, ಹೊಸ ಟೆಕ್ನಿಕ್ ರೀ. ಎಳ್ಳು ಕೈಲೆ ಬೀಜ ಸರ್, ಎರಡು ತೋರ್ಬಳ ಹೆಬ್ಬಟ್ಲೆ ಬೀಜ ಊರಿಸಿ ನೋಡ್ದೇನ್ರಿ, 10-15 ಬೀಜ ಬೀಳಗತ್ತು. ಎಷ್ಟು ಏರಿಯಾ ಹಂಗ ಬಿತ್ತೇ? ಅದ 4 ಎಕರೆ ಮಾಡಿ ನೋಡ್ದೇವ್ ಸರ್, ಅದು ಸ್ವಲ್ಪ ಬಾಳ ಬೀಳತ್ತವ್ರಿ ಬೀಜ. ಮತ್ ಅದಕ್ಕೆ ಒಂದು ಮತ್ ಏನ್ ಮಾಡ್ಬೇಕಂತ ಹೇಳಿ ಗದಗ ರವ ಬರ್ತದಲ್ಲ ಸರ್, ಎರಡು ಮಿಕ್ಸ್ ಮಾಡಿ ಊರಿಸಿದೇವ್ ಸರ್. ರವಾದೊಳಗೆ ಮಿಶ್ರ ಮಾಡಿದ್ರಿ? ಹಾ ರವಾ, ಗದಗ ರವ. ವಜ್ಜಿ ಆಗ್ತಲ್ಲ ಸರ್, ಉಡಿದಾಗ ತಗೊಂಡ್ ಹೆಣ್ಮಕ್ಳಿದಾಗ ಅದು ಒಂದ್ ಯಾವ್ದೋ ಬಟ್ಟಿದಾಗ ತಗೊಂಡ್ ಹಿಂಗ್ ತಗೋಗ ಎಳ್ಳ ಮ್ಯಾಲ್ ಬರ್ಲಿ ಉಸುಕ್ ಕೆಳಗ್ ಹೋಗ್ತದೆ, ಅದನ್ನು ವೇಟ್ಲೆಸ್ ಅಲ್ಲ ಸರ್ ಗದಗರವ, ಎರಡು ತೊಂದ್ ಅದು ಮಾಡಿದೆ ಸರ್, ಅದು ಫಸ್ಟ್ ಕ್ಲಾಸ್ ಆಯ್ತು ಸರ್. ಅಂದ್ರ ಅಂತರ್ ಸಿಕ್ಕದ್ರ ನಿಂತ ಇಳುವರಿ ಮತ್ ಅದನ್ನು ಹೆಚ್ಚಾಯ್ತ್ರಿ. ಇನ್ನೊಂದ್ ಏನ್ ಮಾಡಿದೇನೆ ಸರ್, ಮನೆಗೆ ಒಂದು ನರ್ಸರಿ ಸಿಸ್ಟಮ್ ಮಾಡಿ ಅಗಿನು ತಯಾರು ಮಾಡಿ ಅದನ್ನು ಮಾಡಿ ನೋಡ್ದೇನೆ ಸರ್. ಅದ ಹೆಂಗಾಯ್ತು? ಅದು ಪರವಾಗಿಲ್ಲ ಸರ್, ಅಂದ್ರೆ ಎಲ್ಲರಿಗೂ ಮಾಡೋದಾಗಲ್ಲ. ಈಗ ಎತ್ತ ಬಾಳ ಮಂದಿ ಕಮ್ ಸರ್, ಎತ್ತುಗಳು ಎಲ್ಲ ಕಮ್, ಅದು ಟ್ರಾಕ್ಟರ್ಲೆ ಮಾಡ್ತಾರ. ಎಳ್ಳು ಸೂಕ್ಷ್ಮ ಬೆಳೆಯಲ್ಲ ಸರ್, ಅದಕ್ಕೆ ನಾವು ಊರ ಪ್ರಯತ್ನ ಮಾಡಿ ರೈತರಿಗೆ ಅದನ್ನು ಮಾಡಿಸಿನೂ ಬೆಳೆದೀನಿ. ಈಗ ನಾನೇ ಬೆಳೆದೀನಿ ಸರ್, 5.5-6 ಕ್ವಿಂಟಲ್ ತನಕ ನನಗೆ ಬೆಳೆದ್ರಿ. 6-8 ಇಂಚ್ ಗ್ಯಾಪ್ ಕೊಟ್ಟು 36 ಇಂಚ್ ಅಡಲಿಟ್ಟು ಅದಕ್ಕೆ ಬೆಡ್ ಮಾಡಿ ಬೆಡ್ನೆಗೆ ನೀರ್ ಹೋಗಂಗ್ ಮಾಡಿ ಹೆಚ್ಚಿನ ನೀರಾದ್ರೂ ತಾಳಲ್ ಸರ್. ಅದು ನಾ ಹೇಳಿ ವಿಧಾನದಾಗೆ ಮಾಡಿದ್ದ ರೈತರು ಎಲ್ಲಾ ಚಲೋ ಬೆಳೆದ್ರ. ಆಮೇಲೆ ತೊಗರಿ ನಾ ಹೇಳಿದ್ದು ಸರ್, ನಮ್ದು ವಿಡಿಯೋ ನೋಡಿದ್ರಿ, ಎಲ್ಲಾ ವಿಜ್ಞಾನಿಗಳಿಗೆ ಕೇಳಲಾರದ ರೈತರು ನನಗ್ ಫೋನ್ ಮಾಡಿ ನೀವು ನೆಟೆ ಹೋಗಿಲ್ಲ ನಿಮ್ದು ನೋಡಿ ನಮಗೆಲ್ಲ ಖುಷಿ ಆಗ್ಯದ ನೀವ್ ಏನ್ ಮಾಡಿರಿ ಇನ್ನ ತಕ್ಕೂ ಕೇಳ್ತಾರೆ ಸರ್. ಈ ವರ್ಷ ಮಳೆಗಾಲ ಹೆಚ್ಚಲ್ ಸರ್, ನಾ ಎಲ್ಲರಿಗೆ ಅದೇ ಹೇಳಿನಿ, ಮ್ಯಾಂಕೋ ಜೆಬ್ ಬರ್ತಲ್ಲ ಸಾಫ್ ಅಂತ ಹೇಳಿ ಅದು ಡ್ರಂಚಿಂಗ್ ಮಾಡೀನಿ, ಆಮೇಲೆ ಸ್ಪ್ರೇನ್ ಮಾಡೀನಿ ಸರ್, ಮಚ್ಚಿ ರೋಗ ಆಮೇಲೆ ವಿಲ್ಟ್ ಬರಲಾರ್ದಂಗ. ಅವೆಲ್ಲ ನಾ ಮಾಡಿದ್ದ ವಿಧಾನ ಮಾಡ್ಯಾರ ಸರ್ ರೈತರು ಎಲ್ಲರೂ. ಅಲ್ಲಿಗೆ ಸ್ಟಾಪ್ ಅಂತೂ ಆಗ್ಯದ ನೋಡ್ ಸರ್, ಯಾರ್ದು ರೋಗ ಅಂತೂ ಕಂಟ್ರೋಲ್ ಆಗ್ಯದ ಸರ್. ಕಂಟ್ರೋಲ್ ಆಗ್ಯದ. ಮತ್ತ ಈಗ ಏನು ನೀವು ಎಳ್ಳಿನೊಳಗ ಪ್ರಯೋಗಗಳನ್ನ ಮಾಡಿದ್ರಿ, ಈಗ ಸದ್ಯದ ಮಟ್ಟಿಗೆ ಯಾವ ರೀತಿ ಅವ್ರು ಬಿತ್ತನೆ ಮಾಡಿದ್ರ ಚಲೋ ಅಂತ ನಿಮಗ ಅನಿಸ್ತಾವ? ಬೆಡ್ ಮಾಡ್ಕೋದ್ ಒಳ್ಳೇದ್ ಸರ್, ಸೌಕರ್ಯ ಇತ್ತು ಎತ್ತಿಲೆ ಬಿತ್ತದ್ ಚಲೋ ಸರ್, ಇದ್ದಿಲ್ಲ ಅಂದ್ರ ಕೈಲೆ ಊರಿರ್ನು ಪರವಾಗಿಲ್ಲ, ಬಹಳ ಫೈನ್ ಆಗ್ತದೆ ಸರ್, ಸಣ್ಣ ರೈತರಿಗೆ ಅನುಕೂಲ ಆಗ್ತದೆ. ಸರ್ ಅಂತರ ಎಷ್ಟು ಇರ್ತದ ಅಷ್ಟು ಇಳುವರಿ ಹೆಚ್ಚಾಗ್ತದೆ ಸರ್, ನನ್ನ ಅನುಭವ ಸರ್. ಯಾವುದೇ ಇದು ಇರಲಿ ಅಂತರ ಇದ್ರೆ ಚಲೋ ಗಾಳಿ ಬಿಸಿಲಾಡಿ ಚಲೋ ಆಗ್ತದೆ ಸರ್. ಸಣ್ಣ ರೈತರ ಹಂಗ್ ಮಾಡ್ಕೋ ಚಲೋ, ಎಲ್ಲ ಸೌಕರ್ಯ ಇದ್ದವ್ರು ಏನದಲ್ಲ ಎತ್ತಿಲೆ ಬಿತ್ತಬಹುದು, ಟ್ರಾಕ್ಟರ್ಲೇನು ಬಿತ್ತಬಹುದು ಸರ್, ಬಿತ್ತಿ ಮಾಡಬಹುದು ಸರ್. ಅಡ್ಡಿಲ್ಲ. ಈಗ ನೀವು ಒಂದನೇ ವರ್ಷ ಎಷ್ಟು ಬೀಜಗಳನ್ನು ಕೊಟ್ರಿ, ಎರಡನೇ ವರ್ಷ ಎಷ್ಟು ಬೀಜಗಳನ್ನು ಕೊಟ್ರಿ, ಹೆಂಗ್ ಬದಲಾವಣೆ ಆಯ್ತು, ಹೆಂಗ್ ಇಂಪ್ರೂವ್ಮೆಂಟ್ ಆಯ್ತು ನೋಡ್ ಸರ್. ಸುರಿನ ವರ್ಷ 42 ಕ್ವಿಂಟಲ್ ಆಗಿತ್ತು ಸರ್, 42 ಕ್ವಿಂಟಲ್ ಇಳುವರಿ ಬಂದಿತ್ತು ನನ್ಗೆ 8 ಎಕರೆದಾಗ. 26 ಕ್ವಿಂಟಲ್ ಪೂರಾ ಬೀಜಾನೇ ಮಾರಿನಿ ಸರ್. ಓಹೋ,

ಶೇರ ಜಾಳದ ಬಾನ ಮಾಡಿನ ನೀಲ ಮದನ ಸುಗಾಲ ಶೇರ ಜಾಳದ ಬಾನ ಮಾಡಿನ ನೀಲ ಮಗನ ಸುಗಾಲ ಶೇರ ಜಾಳದ ಬಾನ ಮಾಡ್ಯಾರ ಇಳವಿನೆ ಶೇರ ಜಾಳದ ಬಾನ ಮಾಡ್ಯಾರ ಇಳವಿನೆ ಸೋತ ಏಳ ಬೆಳಗ ಉಣತೇನೆ ನೀಲ ಮದನ ಸುಗಾಲ ಸುತ್ತ ಏಳ ಬಳಗ ಉಣತೇನೆ ನೀಲ ಮಗನ ಸುಗಾಲ ಸುತ್ತ ಏಳ ಬಳಗ ಉಣತೇನೆ ನೀಲ ಮದನ ಸುಗಾಲ ಸುತ್ತ ಏಳ ಬಳಗ ಉಣತೇನೆ ನೀಲ ಮಗನ ಸುಗಾಲ ಸುತ್ತ ಏಳ ಬಳಗ ಉಣಸಿ ಹೆಚ್ಚಿನು ಬಾನ ಸುತ್ತ ಏಳ ಬಳಗ ಉಣಸಿ ಹೆಚ್ಚಿನು ಬಾನ ಸಾಲಳೆಗೌಡ ಸಾಲ ವೈದ್ಯನೇ